ಇನ್ನೊಂದೇನಂದ್ರೆ ಹಳದಿ ಬಣ್ಣಿನ ಚೆಂಡು ಹೂವಿನ ಸಸಿಗಳು. ಸೊ ಇವು 25 ದಿನದ ವಯಸ್ಸಿನ ಚೆಂಡು ಹೂವಿನ ಸಸಿಗಳು ಏನ್ ಮಾಡ್ಬೇಕಂದ್ರೆ ನಾಟಿ ಮಾಡೋ ಟೈಮಲ್ಲಿ ನಾವು ಇದು ಮುಖ್ಯ ಭೂಮಿಯಲ್ಲಿ ಈ ಮೆಣಸಿನಕಾಯಿ ಜೊತೆಗೆ ಈ ಚೆಂಡು ಹೂವಿನ ಸಸಿಗಳನ್ನು ಹಾಕ್ಬೇಕು. ಏನಕ್ಕೆ ಚೆಂಡು ಹೂವಿನ ಸಸಿಗಳು ಹಾಕ್ಬೇಕು ಅಂತಂದ್ರೆ, ಒಂದು ಈ ಹುಳಗಳು ಏನಿರ್ತಾವಲ್ಲ ಹಳದಿ ಬಣ್ಣಕ್ಕೆ ಜಾಸ್ತಿ ಆಕರ್ಷಣೆಗೊಳ್ತವೆ. ಸೊ ಆಕರ್ಷಣೆಗೊಂಡು ಮುಖ್ಯ ಬೆಳೆ ಅಂದ್ರೆ ಮೆಣಸಿನಕಾಯಿ ಬದಲು ಚೆಂಡು ಹೂವಿನ ಮೇಲೆ ಇದು ಅದ್ರದ್ದು ಹಾವಳಿ ಮಾಡ್ತದೆ. ಸೊ ಚೆಂಡು ಹೂವಿನ ಮೇಲೆ ಬಂದ ತಕ್ಷಣ ನಾವು ಕಂಪ್ಲೀಟ್ ನಮ್ಮ ಫೀಲ್ಡ್ಗೆ ನಾವು ಅಂದ್ರೆ ಸಿಂಪರಣೆಯನ್ನು ಕೈಗೊಳ್ಳದೇನೆ, ಬರೀ ಏನು ನಾವು ಮಧ್ಯೆ ಮಧ್ಯೆ ರೋಸಲ್ಲಿ ಈ ಚೆಂಡು ಹೂಗಳನ್ನ ಹಾಕಿರ್ತೀವಿ ಅಥವಾ ಬಾರ್ಡರ್ಸ್ ಅಲ್ಲಿ ಹಾಕಿರ್ತೀವಲ್ಲ ಈ ಚೆಂಡು ಹೂಗಳನ್ನ, ಸೊ ಅದ್ರ ಮೇಲೆ ಸಿಂಪರಣೆ ಕೈಗೊಳ್ಬಹುದು. ಅಂದ್ರೆ ಸಿಂಪರಣ ದ್ರಾವಣ ಹೆಚ್ಚಿಗೆ ನಮ್ಗೆ ಖರ್ಚಾಗೋದಿಲ್ಲ. ಸೊ ಆ ತರ ನಿರ್ವಹಣೆಯನ್ನು ಮಾಡ್ಬೋದು. ಸೊ ಇನ್ನೊಂದು ಏನು ಮುಖ್ಯವಾದದ್ದು ಅಂದ್ರೆ ಅವಶ್ಯಕತೆ ಎಲ್ಲಿ ಇರುತ್ತಲ್ಲ ಅಲ್ಲಿ ನಾವು ಈ ರಸ ಹೀರುವ ಕೀಟಗಳ ಹತೋಟಿಗೆ ನಂತರ ಏನು ನಾವು ಮುಂಚೆ ಬೀಜೋಪಚಾರ ಮಾಡಿರ್ತೀವಿ, ನಂತರ ಈ ಹಳದಿ ಬಣ್ಣಿನ ಅಂಟಿ ಬಲೆಗಳನ್ನ ಅಳವಡಿಸಿರ್ತೀವಿ, ಅದಾದ್ಮೇಲೂ ಸಹ ನಮಗೆ ಅಲ್ಲೊಂದಿಲ್ಲೊಂದು ಅಥವಾ ಸ್ವಲ್ಪ ಮಟ್ಟಿಗೆ ಈ ರಸ ಹೀರುವ ಕೀಟಗಳು ಕಾಣಿಸ್ಕೊಂಡ್ರೆ ಅವಶ್ಯಕತೆ ಇದ್ದಲ್ಲಿ ನಾವು ಈ ಕೀಟನಾಶಕಗಳ ಸಿಂಪರಣೆಯನ್ನು ಕೈಗೊಳ್ಬೇಕು. ಆ ಕೀಟನಾಶಕಗಳ ಸಿಂಪರಣೆಯನ್ನು ಕೈಗೊಳ್ಳೋದಕ್ಕಿಂತ ಮುಂಚೆ ಸ್ವಲ್ಪ ಸ್ವಲ್ಪ ಇದ್ದಾಗ ಬೇವಿನ ಮೂಲದ ಕೀಟನಾಶಕಗಳು ಅಥವಾ ಬೇವಿನ ಬೀಜದ ಕಷಾಯ ಶೇಕಡ 5% ಇದನ್ನ ನಾವು ಸಿಂಪರಣೆಯನ್ನು ಕೈಗೊಳ್ಬಹುದು. ಇದೆಲ್ಲ ಆದ್ಮೇಲೆ ಫೈನಲ್ ಆಗಿ ನಾವು ಕೀಟನಾಶಕ ಸಿಂಪರಣೆಯನ್ನು ಕೈಗೊಳ್ಬೇಕು. ಈ ರಸ ಹೀರುವ ಕೀಟಗಳನ್ನ ನಿರ್ವಹಣೆ ಮಾಡಲಿಕ್ಕೆ ಯಾವ ಕೀಟನಾಶಕಗಳು ಅಂತಂದ್ರೆ ಥಯಾಮೆಥಾಕ್ಸಮ್ ಅಂತ ಬರುತ್ತೆ. ಸೊ ಅದು 5 ಲೀಟರ್ ನೀರಿಗೆ 1 ಗ್ರಾಮ್ ಅಥವಾ ಫಿಪ್ರೋನಿಲ್ ಅಂತ ಬರುತ್ತೆ, ಅದು 1 ಲೀಟರ್ ನೀರಿಗೆ 1 ಮಿಲಿ. ಸೊ ಇದರಲ್ಲಿ ಯಾವ್ದಾದ್ರು ಒಂದು ಕೀಟನಾಶಕವನ್ನ ನಾವು ಮಿಕ್ಸ್ ಮಾಡಿಬಿಟ್ಟು ಸಿಂಪರಣೆಯನ್ನು ಕೈಗೊಳ್ಬೇಕು. ಮಿನಿಮಮ್ ಆಗಿ 1 ಹೆಕ್ಟೇರ್ಗೆ 500 ಲೀಟರ್ ಸಿಂಪರಣ ದ್ರಾವಣವನ್ನು ಕಂಪಲ್ಸರಿಯಾಗಿ ನಾವು ಯೂಸ್ ಮಾಡಬೇಕು. ಸೊ ನಂತರ ಇದು ರಸ ಹೀರುವ ಕೀಟಗಳ ನಿರ್ವಹಣೆ. ನಂತರ ಕಾಯಕೊರಕ ಅಥವಾ ಎಲೆ ತಿನ್ನುವ ಕೀಟಗಳು ಬಂದರೆ ಹಸಿರು ಕಾಯಕೊರಕ ಅಥವಾ ರಬ್ಬರ್ ಹುಳು ಅಥವಾ ಲದ್ದಿ ಹುಳು ಅಂತ ಹೇಳಿದ್ನಲ್ಲ ಸ್ಪೋಡಾಪ್ಟರ್, ಸೊ ಅದ್ರ ಬಾಧೆ ಜಾಸ್ತಿ ಇದ್ದಾಗ ನಾವು ಈ ಮೋಹಕ ಬಲೆಗಳ ಅಳವಡಿಕೆ ಆಗಿರ್ಬೋದು, ನಂತರ ತತ್ತಿನಾಶಕ ಸಿಂಪರಣೆ ಆದ್ಮೇಲೂ ಸಹ ಕೀಟನಾಶಕಗಳ ಸಿಂಪರಣೆ ಅವಶ್ಯಕತೆ ಇತ್ತು ಅಂತಂದ್ರೆ ನಾವು ಸಿಂಪರಣೆಯನ್ನು ಕೈಗೊಳ್ಬಹುದು. ಯಾವ ಕೀಟನಾಶಕಗಳ ಸಿಂಪರಣೆ ಅಂತಂದ್ರೆ ಸ್ಪೈನೋಸೈಡ್ ಅಂತ ಸಿಗುತ್ತೆ. ಸೊ ಅದು 1 ಲೀಟರ್ಗೆ 0.12 ಮಿಲಿ ಅಥವಾ ಕ್ಲೋರೋಪೈರಿಫಾಸ್ ಇರ್ಬೋದು ಅದು 2 ಮಿಲಿ ಪ್ರತಿ ಲೀಟರ್ ನೀರಿಗೆ ಮಿಕ್ಸ್ ಮಾಡಿಬಿಟ್ಟು ಸಿಂಪರಣೆಯನ್ನು ಕೈಗೊಳ್ಬೇಕು. ನಂತರ ಇನ್ನೊಂದು ಮುಖ್ಯವಾದ ಕ್ರಮ ನಾವು ಏನು ಮಾಡ್ಬೋದು ರೈತರು ಅಂತಂದ್ರೆ, ಬಿತ್ತಿದ ನಂತರ ಬೇವಿನ ಹಿಂಡಿ ಅಂತ ಸಿಗುತ್ತೆ. ಸೊ ಅದು 1 ಹೆಕ್ಟೇರ್ಗೆ 2.5-2.5 ಕ್ವಿಂಟಲ್ ಅಂತ 2 ಹಂತಗಳಲ್ಲಿ ನಾವು ಹಾಕ್ಬೋದು. ಬಿತ್ತಿದ್ಮೇಲೆ 30 ದಿನಗಳ ನಂತರ ಅಳವಡಿಸಿದ್ರೆ ಏನಾಗುತ್ತಂದ್ರೆ ಗಿಡಕ್ಕೆ ಪೋಷಕಾಂಶಗಳನ್ನು ಸಿಗ್ತವೆ ಈ ಬೇವಿನ ಹಿಂಡಿಯಿಂದ. ಇನ್ನೊಂದೇನಂತಂದ್ರೆ ಜೊತೆಗೆ ಈ ರಸ ಹೀರುವ ಕೀಟಗಳೇನು ಬರ್ತಾವಲ್ಲ ಅದನ್ನು ಸಹ ನಿಯಂತ್ರಿಸುವುದರಲ್ಲಿ ನಾವು ಇದನ್ನು ಯೂಸ್ ಮಾಡ್ಕೋಬಹುದು. ಜೊತೆಗೆ ಟ್ರೈಕೋಡರ್ಮ ಅಂತೇಳಿ ಜೈವಿಕ ಶಿಲೀಂಧ್ರನು ಸಿಗ್ತದೆ, ಅದನ್ನು ಸಹ ಇದು ಬೇವಿನ ಹಿಂಡಿಯಲ್ಲಿ ಮಿಕ್ಸ್ ಮಾಡಿಬಿಟ್ಟು ಹಾಕಿದ್ರೆ, ಸೊ ಇತ್ತೀಚಿನ ದಿನದಲ್ಲಿ ಒಂದು ಮುಖ್ಯವಾದ ರೋಗ ಬರುತ್ತೆ ಯಾವುದಂತಂದ್ರೆ ಸೊರಗು ರೋಗ ಅಂತ ಬರ್ತಾ ಇದೆ. ಸೊ ಈ ಕಡೆ ರಾಯಚೂರು ಭಾಗದಲ್ಲಿ ಲಾಸ್ಟ್ ಇಯರ್ ಸ್ವಲ್ಪ ಜಾಸ್ತಿ ಇತ್ತು. ಸೊ ಅದು ನಿಯಂತ್ರಣ ಮಾಡೋದ್ರಲ್ಲಿನೂ ಈ ಟ್ರೈಕೋಡರ್ಮ ಅನ್ನೋದು ತುಂಬಾ ಉಪಯೋಗವಾಗುತ್ತೆ. ಸೊ ಅದನ್ನ ಮಿಕ್ಸ್ ಮಾಡಿಬಿಟ್ಟು ಈ ಬೇವಿನ ಹಿಂಡಿಯನ್ನು ಕೊಡ್ಬೋದು. ಅದಾದ್ಮೇಲೆ ಈ ಗಾಲ್ ಮಿಡ್ಜ್ ಗಾಲ್ ನೊಣ ಅಂತ ಹೇಳಿದೆ. ಸೊ ಈ ಗಾಲ್ ಮಿಡ್ಜ್ ಮ್ಯಾನೇಜ್ಮೆಂಟ್ ಮಾಡಲಿಕ್ಕೆ ಅಸಿಫೇಟ್ ಅದನ್ನ 1 ಗ್ರಾಮ್ ಪ್ರತಿ ಲೀಟರ್ ನೀರಿಗೆ ಬೆರೆಸ್ಬಿಟ್ಟು ಅದ್ರ ಜೊತೆಗೆ DDVP ಡೈಕ್ಲೋರವಾಸ್ ಅಂತ ಸಿಗುತ್ತೆ, ಅದನ್ನು ಬೆರೆಸ್ಬಿಟ್ಟು ಸಿಂಪರಣೆಯನ್ನು ಕೈಗೊಳ್ಬೋದು. ಸೊ ಈ ತರ ಈ ರಸ ಹೀರುವ ಕೀಟಗಳಿರಬಹುದು ಅಥವಾ ಕಾಯಿಕೊರಕ ಅಥವಾ ಎಲೆ ತಿನ್ನುವ ಕೀಟಗಳಿರ್ಬೋದು, ಅದರ ಜೊತೆಗೆ ಸೊರಗು ರೋಗ ವಿಲ್ಟ್ ಅಂತ ಹೇಳ್ತೀವಿ ಅದನ್ನಿರ್ಬೋದು. ಸೊ ಈ ತರ ಕ್ರಮಗಳನ್ನೆಲ್ಲ ಅನುಸರಿಸಿ ನಾವು ಸಮಗ್ರವಾಗಿ ಈ ಪಿಡೆಗಳನ್ನ ನಿರ್ವಹಣೆ ಮಾಡಿದ್ರೆ ರೈತರ ತಮ್ಮ ಬೆಳೆಯನ್ನ ಕಾಪಾಡ್ಕೋಬಹುದು ಅಂತ ಹೇಳ್ಬೋದು. ಇದುವರೆಗೆ ಮೆಣಸಿನಕಾಯಿ ಬೆಳೆಯಲ್ಲಿ ಬರುವ ಪ್ರಮುಖ ಕೀಟಗಳು ಮತ್ತು ಹತೋಟಿ ಕ್ರಮಗಳು ಕುರಿತು ಕೀಟ ತಜ್ಞರಾದ ಡಾಕ್ಟರ್ ಶ್ರೀವಾಣಿ GN ಅವರಿಂದ ಮಾಹಿತಿಯನ್ನ ಕೇಳಿದ್ರಿ. ಈಗ ಕೇಳಿ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು. ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ಹಾಗೂ ಭಾರತ ಹವಾಮಾನ ಮುನ್ಸೂಚನಾ ಕೇಂದ್ರ ಬೆಂಗಳೂರು ಇವರುಗಳ ಜಂಟಿ ಪ್ರಸಾರದಂತೆ ರಾಯಚೂರು ಜಿಲ್ಲೆಯ ರೈತ ಬಾಂಧವರಿಗೆ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೆಲವು ಕೃಷಿ ಸಲಹೆಗಳು ಹೀಗಿವೆ.

ಕಟ್ಟೆ ಬಂದೆ ನನ್ನ ಎನ್ನ ಗಂಡ ನಬೆ ಅನ್ನಟ್ಟೆ ಬಂದೆ ನನ್ನ